ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಾವು ಏನು ಭತ್ತದಲ್ಲಿ ನೇರ ಕೂರಿಗೆ ಬಿತ್ತನೆ ಒಂದು ಪದ್ಧತಿ ಬಗ್ಗೆ ಇವರು ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ನಮ್ಮ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ಇವರು ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಹೇಳಿ, ಈ ನೇರ ಕೂರಿಗೆ ಭತ್ತದ ಒಂದು ಪರಿಚಯಾತ್ಮಕವಾಗಿ ಹೇಳುವುದಾದ್ರೆ ಏನ್ ಹೇಳ್ತೀರಾ? ಸರ್ ಎಲ್ರಿಗೂ ನಮಸ್ಕಾರ. ಸರ್, ಈಗ ಏನಾಗಿದೆ ಅಂದ್ರೆ ಭತ್ತ ಒಂದು ಪ್ರಮುಖವಾದ ಆಹಾರ ಬೆಳೆ. ಈ ಪ್ರಮುಖವಾದ ಆಹಾರ ಬೆಳೆ ಏನಾಗಿದೆ ಅಂತಂದ್ರೆ ಈಗ ಅಡಿಕೆ ಬೆಳೆ ವಿಸ್ತರಣೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಈಗೇನಾಗಿದೆ ಭತ್ತಕ್ಕೆ ಆಲ್ಟರ್ನೇಟಿವ್ ಅಂದ್ರೆ ನಮಗೆ ಭೂಮಿ ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಸ್ವಲ್ಪ ದಿನಗಳು ಹೋದ್ರೆ ಈಗೇನಾಗಿದೆ ನಮಗೆ ಈಗ 68,000 ಹೆಕ್ಟರ್ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ. ಇವತ್ತು ಆ ಒಂದು ವಿಸ್ತರಣೆ ಕಡಿಮೆ ಆಗ್ತಾ ಇದೆ. ಅನೇಕ ಕಾರಣಗಳಿರ್ಬೋದು, ಏನು ನಗರೀಕರಣ ಇರ್ಬೋದು ಅಥವಾ ಈ ಕ್ರಾಪಿಂಗ್ ಶಿಫ್ಟ್ ಆಗಿರೋದು, ಜನ ಬೇರೆ ಬೆಳೆಗಳಿಗೆ ಹೋಗಿರ್ಬೋದು, ಇವೆಲ್ಲ ಪದ್ಧತಿಗಳಿದೆ. ಈಗ ನಮಗೆ ಇದು ಒಂದು ಪ್ರಮುಖವಾದ ಆಹಾರ ಬೆಳೆ. ಈ ಭತ್ತನ ನಾವು 90% ಅಷ್ಟು ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಜನರು ಭತ್ತದ ಮೇಲೆ ಅವಲಂಬಿತ ಆಗಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಇಟ್ಸ್ ಎ ಮೇನ್ ಸ್ಟೇಪಲ್ ಫುಡ್ ಈ ಆಹಾರ ಬೆಳೆ ಆಗಿರೋದ್ರಿಂದ ಇದನ್ನು ನಾವು ಈ ನೇರ ಕೂರಿಗೆ ಭತ್ತ ಬಿತ್ತನೆ ತಂತ್ರಜ್ಞಾನ ಏನಪ್ಪಾ ಇದು ಅಂತಂದ್ರೆ, ಈ ಭತ್ತ ಅಂದ ತಕ್ಷಣ ನಮ್ಗೆ ಯಾವಾಗಲೂ ನೀರಾವರಿ ಪ್ರದೇಶದಲ್ಲೇ ನೋಡ್ತಾ ಇರ್ತೀವಿ ನಾವು. ಈಗ ನೀರು ಅಂತ ಕಣ್ಮುಂದ್ ಬಂದ್ಬಿಡ್ತದೆ. ಹೌದು, ನೀರು ಅಂತ ಕಣ್ಮುಂದ್ ಬಂದ್ಬಿಡ ಸರ್. ನೀವು ಹೇಳದಂಗೆ ಬಹಳ ಸತ್ಯ ಅದು. ಅದಕ್ಕೆ ಈಗ ನಾವು ನೀರು ಕಡಿಮೆ ಮಾಡಿ ಭತ್ತ ಬೆಳಿಬಹುದಾ ಅನ್ನೋ ಒಂದು ಯೋಚನೆ ಇದೆ. ಇದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ, ಈಗೆಲ್ಲ ನಮ್ಗೆ ನಮ್ಮ ತರಳಬಾಳು ಜಗದ್ ಗುರುಗಳು ಈಗ ಸಾಕಷ್ಟು ಕೆರೆಗಳಿಗೆ ನೀರನ್ನ ತುಂಬಿಸ್ತಾ ಇದ್ದಾರೆ. ನಮ್ಮ ಗುರುಗಳು ಮಾಡುವಂತ ಕೆಲಸನ ಈಗ ಉದಾಹರಣೆಗೆ ಜಗಳೂರು ತಾಲೂಕು, ಹರಪನಹಳ್ಳಿ ತಾಲೂಕು, ಈಗ ಏನು ಒಣ ಪ್ರದೇಶಗಳಲ್ಲಿ ನಾವು ಮೆಕ್ಕೆಜೋಳ ಏಕ ಬೆಳೆ ಪದ್ಧತಿಯಾಗಿ ಬೆಳೀತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಏನಾರ ಬೆಳೆ ಮಾಡಬಹುದಾ, ಬೇರೆ ಬೆಳೆಗಳು ಮಾಡಬಹುದಾ ಅಂತಂದಾಗ ನಮ್ಗೆ ಈ ಭತ್ತನು ಕೂಡ ಒಂದು ಆಹಾರ ಬೆಳೆ ಅಲ್ಲ, ಇದನ್ನ ಮಾಡಬಹುದು ಅಂತ ಅನಿಸ್ತು. ಹಂಗಾಗಿ ಇದನ್ನು ಸುಮಾರು ವರ್ಷಗಳಿಂದ ಅಂದ್ರೆ ನೂರಾರು ವರ್ಷಗಳಿಂದ ಈ ಕೂರಿಗೆ ಭತ್ತ ಅನ್ನೋದು ತಂತ್ರಜ್ಞಾನ ಇದೆ. ಬಹಳಷ್ಟು ರೈತ ಬಾಂಧವರು ಈಗಲೂ ನೀವು ಶಿಕಾರಿಪುರ ಸೊರಬ ಅಲ್ಲೆಲ್ಲ ಹೋದ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಭತ್ತನ ಬೆಳೀತಾರೆ. ಈ ಒಂದು ಪದ್ಧತಿ ಈಗಲೂ ಇದೆ, ಬಟ್ ಅದನ್ನ ನಾವು ಈ ನೀರಾವರಿ ಪ್ರದೇಶದವರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಸೆ. ಯಾಕೆ ಅಂತಂದ್ರೆ ನಾನಾಗ್ಲೇ ನಿಮಗೆ ನಾವು ಮಾತಾಡ್ತಾ ಇದ್ದಂಗೆ ಭತ್ತ 1 ಕೆಜಿ ಅಕ್ಕಿ ಉತ್ಪಾದನೆ ಆಗಕ್ಕೆ 5,000 ಲೀಟರ್ ಬೇಕು. ಅದೇ ನೀವು ಈ ಪದ್ಧತಿ ಬಂದ್ಬಿಟ್ರೆ ಕೇವಲ 1,500-2,000 ಲೀಟರ್ ಬೇಕಾಗುತ್ತೆ. ನೋಡಿ ಎಷ್ಟೊಂದು ನೀರನ್ನ ಉಳಿತಾಯ ಮಾಡಬಹುದು. ಅದನ್ನ ಬೇರೆ ರೈತರಿಗೆ ನಾವು ಕೊಡಬಹುದು, ಬೇರೆ ರೈತರಿಗೆ ಕೊಡಬಹುದು, ಉತ್ಪಾದನೆ ಕೊಡಬಹುದು, ಇಲ್ಲ ಬೇರೆ ಜಿಲ್ಲೆಯ ರೈತರು ಕೂಡ ಅದನ್ನ ನೀರು. ಹೌದೌದು ಸರ್, ಯಾಕೆಂದ್ರೆ ಬಹಳಷ್ಟು ಸರಿ ನೀವು ಕೇಳಿರ್ಬೋದು ಈ ಕೊನೆಯ ಭಾಗದ ರೈತರಿಗೆ ನೀರು ಮುಟ್ಟೋದೇ ಇಲ್ಲ. ಅಲ್ಲಿ ಟೈಲೆಂಡರ್ಸ್ ಅಂತ ಕೇಳ್ತೇವೆ ಅವ್ರಿಗೆ. ಈ ಟೈಲೆಂಡರ್ಸ್ಗೆ ಇದು ಬಹಳ ಒಂದು ಸೂಕ್ತವಾದ ತಂತ್ರಜ್ಞಾನ. ಈ ಏನು ನೇರ ಕೂರಿಗೆ ಭತ್ತ ಬಿತ್ತನೆ ಕೊನೆಯ ಭಾಗದಲ್ಲಿ ಏನಿರ್ತಾರ ಇವರಿಗೆ ಬಹಳ ಒಂದು ಉತ್ತಮ ತಂತ್ರಜ್ಞಾನ. ಜೊತೆ ಇವ್ರು ಒಬ್ಬರೇ ಮಾಡ್ಬೇಕು ಅಂತೇನಿಲ್ಲ, ಎಲ್ಲಾ ರೈತರನ್ನು ಅಳವಡಿಸಬಹುದು. ಈ ನೇರ ಕೂರಿಗೆ ಭತ್ತ ಬಿತ್ತನೆ ಏನಪ್ಪಾ ಇದು ತಂತ್ರಜ್ಞಾನ ಅಂತಂದ್ರೆ, ನೀವು ಬಿತ್ತನೆ ಏನು ಸಾಮಾನ್ಯ ಪದ್ಧತಿಯಲ್ಲಿ ಏನ್ ಬಿತ್ತನೆ ಮಾಡ್ತಾರೋ ಅದೇ ತರ ಬಿತ್ತನೆ ಮಾಡ್ಬೇಕು. ಇಲ್ಲಿ ಚಾಲೆಂಜ್ ಏನಪ್ಪಾ ಅಂದ್ರೆ ಕಳೆ ನಿರ್ವಹಣೆ. ಬಹಳಷ್ಟು ಸರಿ ಹೌದು ಸರ್, ಹೌದೌದು, ನಮ್ಮ ರೈತರು ಎದುರಿಸ್ತಕ್ಕಂತ ಒಂದು ಸಮಸ್ಯೆ ಅಂದ್ರೆ ಕಳೆ ಒಂದು ನಿರ್ವಹಣೆ ಇದರಲ್ಲಿ. ಹೌದು ಸರ್, ಹೌದು, ಎಕ್ಸಾಕ್ಟ್ಲಿ ಸರ್. ಬಹಳಷ್ಟು ರೈತರು ಸರ್ ನಾವು ಮಾಡ್ತೀನಿ ಈ ಪದ್ಧತಿ, ಬಟ್ ಕಳೆ ನಿರ್ವಹಣೆ ನಮ್ಗೊಂದು ಚಾಲೆಂಜ್ ಅಂತಾರೆ. ನಿಜವಾಗ್ಲೂ ಕಳೆ ನಿರ್ವಹಣೆನ ಬಹಳ ಸುಲಭವಾಗಿ ಕಳೆ ನಿರ್ವಹಣೆ ಮಾಡಬಹುದು. ನಾನು ಈಗ ಈ ತಂತ್ರಜ್ಞಾನ ಬಹಳ ಬೆಸ್ಟ್ ತಂತ್ರಜ್ಞಾನ ಇದು ಯಾವಾಗಪ್ಪ ಅಂತಂದ್ರೆ, ಇದು ಖರೀಫ್ ಅಂದ್ರೆ ಮುಂಗಾರಿನಲ್ಲಿ ಈ ಪದ್ಧತಿಗೆ ಹೋಗ್ಬೇಕು ನಾವು. ಯಾಕೆ ಅಂತಂದ್ರೆ ಬೇಸಿಗೆಯಲ್ಲೂ ಮಾಡಬಹುದು, ವಾಟರ್ ಸೋರ್ಸ್ ಗ್ಯಾರಂಟಿ ಇರಬೇಕು. ಯಾಕೆಂದ್ರೆ ಇದೇನಾಗುತ್ತೆ ಅಂದ್ರೆ ಸರಿಯಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನೀರು ಕೊಡಲಿಲ್ಲ ಅಂತಂದ್ರೆ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ, ತಂತ್ರಜ್ಞಾನನೇ ಫೇಲ್ ಅಂತ ಅಂದ್ಬಿಡ್ತೀವಿ. ಹಂಗಾಗಿ ನಾವು ಮುಂಗಾರಿನಲ್ಲಿ ಈ ಪದ್ಧತಿ ಬಹಳ ಸೂಕ್ತ. ಈಗ ನಾವು ಈ ಪದ್ಧತಿಗೆ ಹೋಗ್ತೀವಿ ಅಂತಂದ್ರೆ ಮುಂಗಾರಿನಲ್ಲಿ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಈ ಭೂಮಿ ಸಿದ್ಧತೆ ನಾನು ಈಗ ಎಕ್ಸ್ಪೆಷಲಿ ನಿಮಗೆ ಇದನ್ನ ಕಳೆ ನಿರ್ವಹಣೆ ಬಗ್ಗೆ ಮಾತ್ರ ನಾನು ಈಗ ಸ್ಟ್ರೆಸ್ ಮಾಡ್ತೀನಿ ಈಗ. ಯಾಕೆ ಅಂತಂದ್ರೆ ಕಳೆ ಇದು ಚಾಲೆಂಜ್ ಇದು. ನಮಗೆ ಕಳೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಮ್ಮ ಭೂಮಿ ಸಿದ್ಧತೆಯಿಂದನೇ ಶುರು ಆಗುತ್ತೆ. ನೀವು ಭೂಮಿ ಸಿದ್ಧತೆ ಮಾಡಿದಾಗ ಫಸ್ಟ್ ಕಳೆ ನಿರ್ವಹಣೆ ಮಾಡ್ತೀರಾ, ಕಲ್ಟಿವೇಟರ್ ವಿತ್ ಡೀಪ್ ಲೋಯಿಂಗ್ ಮಾಡಿದಾಗ ನಮ್ಗೊಂದು ಕಳೆ ನಿರ್ವಹಣೆ ಆಗುತ್ತೆ. ನಮಗೆ ಇಲ್ಲಿ ಹೆಚ್ಚು ಕಳೆ ಬರುತ್ತೆ ಅಂತ ನಮಗೆ ಅನ್ಸಿದ್ರೆ ಒಂದ್ಸರಿ ಒಂದ್ ಲೈಟ್ ಇರಿಗೇಷನ್ ಕೊಟ್ಬಿಡ್ಬೇಕು, ಒಂದು ನೀರು ಹಾಯಿಸ್ಬಿಡ್ಬೇಕು, ಒಂದ್ ನೀರು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಟ್ಬಿಟ್ರೆ ಇರೋ ಎಲ್ಲ ಕಳೆ ಉಟ್ಕೊಳ್ಳುತ್ತೆ. ಈ ಕಳೆ ಹುಟ್ಟಿದ ನಂತರ ಈ ಜಾಗಕ್ಕೆ ನಾವು ಯಾವ್ದಾರ ಕಳೆನಾಶಕನ ಬಳಕೆ ಮಾಡಬಹುದು. ಇಲ್ಲಿ ಓಪನ್ ಫೀಲ್ಡ್ ಇರೋದ್ರಿಂದ ಗ್ಲೈಫೋಸೇಟ್ ಅಥವಾ ಯಾವ್ದಾರ ಒಂದು ಕಳೆನಾಶಕ ನಾವು ಬಳಕೆ ಮಾಡಿ ಸ್ಪ್ರೇ ಮಾಡಿದ್ರೆ ಎಲ್ಲಾ ಕಳೆಗಳು ನಮಗೆ ಸಂಪೂರ್ಣವಾಗಿ ಹೋಗುತ್ತೆ. ಮತ್ತೊಂದ್ಸರಿ ಭೂಮಿ ಸಿದ್ಧತೆ ಮಾಡಿಕೊಂಡು ಒಂದು ವಾರ ಒಂದು 10-15 ದಿನ ನಂತರ ನಾವು ಮೇನ್ ಇದನ್ನ ಭೂಮಿಗೆ ಭತ್ತನ ಬಿತ್ತನೆ ಮಾಡಬೇಕು. ಯಾವ ಎಷ್ಟು ಕೆಜಿ ಭತ್ತ ಬೇಕಾಗುತ್ತೆ ನಮಗೆ ಅಂದ್ರೆ, 1 ಎಕರೆ ಪ್ರದೇಶಕ್ಕೆ 8-10 ಕೆಜಿ ಅಷ್ಟು ಬೀಜ ನಮಗೆ ಸಾಕಾಗುತ್ತೆ. ಇದು ಈ ನೋಡ್ರಿ, ನಾವು ಸಾಮಾನ್ಯವಾಗಿ ಇದನ್ನ ನಾವು ಕಂಪೇರ್ ಮಾಡ್ಬೇಕು ಯಾವ್ದ್ರ ಜೊತೆ ಅಂತಂದ್ರೆ, ಈ ಸಾಮಾನ್ಯ ನಾಟಿ ಮಾಡ್ತಾರಲ್ಲ ಅವ್ರ ಜೊತೆ, ನೀವು ನಾಟಿ ಮಾಡ್ಬೇಕ್ರೆ ನೀವು ಈಗ ಬೀಜ ಚೆಲ್ಬೇಕಪ್ಪ ಅಂತಂದ್ರೆ ನೀವು ರೊಳ್ಳಿ ಹೊಡಿಬೇಕು, ಭೂಮಿ ಸಿದ್ಧತೆ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಇದಕ್ಕೆ ನಿಮಗೆ ನೀರು ಬೇಕು. ನಾವ್ ಇದನ್ನ ನೀರು ಯಾವಾಗ್ಲೂ ಏನ್ ಮಾಡ್ತೀವಿ, ಈ ಡ್ಯಾಮ್ ಅಲ್ಲಿ ನೀರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಟ್ಟ ಎಷ್ಟಿದೆ ಲಭ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಸಸಿ ಮಡಿ ಚೆಲ್ಬೇಕು ಅಂದ್ರೆ ರೊಳ್ಳಿ ಹೊಡೆದ್ ರೆಡಿ ಮಾಡ್ಕೊಳಕ್ಕೆ 3-4 ಸಾವಿರ ರೂಪಾಯಿ ಬೇಕು ಒಂದ್ ಎಕರೆ ಸಸಿ ಮಡಿ ರೆಡಿ ಮಾಡ್ಕೋಬೇಕು ಅಂದ್ರೆ. ಇಲ್ಲೇನಪ್ಪ ಅಂದ್ರೆ ನಾವು ನೇರ ಕೂರಿಗೆ ಭತ್ತ ಬಿತ್ತನೆಯಲ್ಲಿ ನಾನು ಇವತ್ತು ಭತ್ತ ಬಿತ್ತಬೇಕು ಅಂತ ಡಿಸೈಡ್ ಮಾಡಿದ್ರೆ ಬೀಜ ತಂದು ನಾಳೆನೆ ಬಿತ್ತು ಬಿಡಬಹುದು. ಭೂಮಿ ಸಿದ್ಧತೆ ರೆಡಿ ಮಾಡ್ಕೋಬೇಕು. ಭೂಮಿ ಸಿದ್ಧತೆ ಮಾಡ್ಕೊಂಡು ಹುಡಿ ಮಣ್ಣು ಅಂತೀವಲ್ಲ ಆತರ ಫೈನ್ ಟಿಲ್ತಿಗೆ ಸಾಯಿಲ್ ಮಾಡ್ಕೊಂಡು ನಾವು ಏನ್ ಮೆಕ್ಕೆಜೋಳ ಅಥವಾ ರಾಗಿ ಬಿತ್ತು ಅಂತ ಏಕಕಾಲಕ್ಕೆ ಏನ್ ನಮ್ಮ ಸಂಯುಕ್ತ ಕೂರ್ಗೆ ಅಂತ ಕರಿತೀವಲ್ಲ ಈ ಸಂಯುಕ್ತ ಕೂರ್ಗೆಯಲ್ಲಿ ನಾವು ಬಿತ್ತನೆ ಮಾಡಬಹುದು. ಇಲ್ಲಿ ಬೀಜ ಮತ್ತು ಗೊಬ್ಬರ ಏಕಕಾಲಕ್ಕೆ ಬಿಡುತ್ತೆ. ಆತರ ಒಂದು ಕೂರ್ಗೆನ ನಾವು ಉಪಯೋಗ ಮಾಡ್ಕೊಂಡು ಬಿತ್ತನೆ ಮಾಡಬಹುದು. 8-10 ಕೆಜಿ ಬೇಕು. ಇಲ್ಲಿ ನಾನು ರೈತರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ನಾವು ಯಾವಾಗ್ಲೂ ಮೆಕ್ಕೆಜೋಳಕ್ಕೆ ಕೊಡುವಂತ ದಾಯನ ಇಲ್ಲಿ ಕೊಡಬಾರದು. ರಾಗಿಗೆ ಏನ್ ದಾಯ ಕೊಡ್ತೀವಲ್ಲ 12 ಇಂಚ್ ಅಂತ ಕರಿತೀವಲ್ಲ ಆ ಅಂತರ ಕೊಟ್ಟಾಗ ಏನಾಗುತ್ತೆ ಸಸಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅವಾಗ ಕಳೆ ನಿರ್ವಹಣೆನು ಕೂಡ ಕಡಿಮೆ ಆಗುತ್ತೆ. ಈ ಅಂತರ ಜಾಸ್ತಿ ಇದ್ದಾಗ ಏನಾಗುತ್ತೆ ಕಳೆಗಳು ಜಾಸ್ತಿ ಬರ್ತವೆ. ಸಾಲ ಕಡಿಮೆ ಮಾಡಿದಾಗ ಭತ್ತಕ್ಕೆ ಮಾಡಿದ ಶಿಫಾರಸು ಮಾಡಿದಂತ ಸಾಲಗಳನ್ನ ನಾವು ಮಾಡಿದಾಗ ನಮ್ಗೆ ಇಳುವರಿ ಮೇಲೆ ಕೂಡ ಒಳ್ಳೆ ಪರಿಣಾಮ ಬೀರುತ್ತೆ. ಹಾಗಾಗಿ ರೈತ ಬಾಂಧವರು ಇಲ್ಲೇನ್ ಕಳೆ ನಿರ್ವಹಣೆ ಆಗುತ್ತಂದ್ರೆ ನಾವು ಬಿತ್ತನೆ ಮಾಡ್ಬೇಕಾದ್ರೂ ಕೂಡ ನಾವು ಕಲ್ಟಿವೇಟರ್ ಈಗೇನು ನಾವು ಬಿತ್ತಿವಲ್ಲ ಬಿತ್ತ ಸಾಲಲ್ಲಿ ಕೂಡ ಕಳೆ ನಿರ್ವಹಣೆ ಆಗುತ್ತೆ. ನಾವು ಬಿತ್ತಾಗ ಲ್ಯಾಂಡ್ ಪ್ರಿಪರೇಷನ್ ಆಗ್ತಾ ಹೋಗುತ್ತಲ್ಲ ಅಲ್ಲೂ ಕೂಡ ನಿರ್ವಹಣೆ ಆಗುತ್ತೆ. ಇದ್ರ ಜೊತೆಗೆ ಬಿತ್ತನೆ ಮಾಡಿ 3 ದಿವಸದ ಒಳಗೆ ನಮಗೆ ಮಾಯಿಶ್ಚರ್ ಇರಬೇಕು, ತೇವಾಂಶ ಭೂಮಿಯಲ್ಲಿ ಇರಬೇಕು. ಮಳೆ ಬಂದಿದ್ರೆ ಉತ್ತಮ, ಇಲ್ಲ ಅಂತಂದ್ರೆ ಸ್ಪ್ರಿಂಕ್ಲರ್ ಕೊಟ್ಟು ನೀವು ಬಿತ್ತನೆ ಮಾಡಿದ್ರೆ ಈ 3 ದಿವಸದ ಒಳಗೆ ಒಂದು ಕಳೆನಾಶಕನ ಸಿಂಪರಣೆ ಮಾಡಬೇಕು. ಇದೇನಪ್ಪ ಅಂತಂದ್ರೆ ಪೆಂಡಮಿತಿಲ್ ಅಂತ ಸಿಗುತ್ತೆ, 700 ml ಪ್ರತಿ ಎಕರೆ ಪ್ರದೇಶಕ್ಕೆ ಈ ಕಳೆನಾಶಕ ನಾವು ಬಳಕೆ ಮಾಡಬೇಕು. ಕಳೆನಾಶಕ ಬಳಕೆ ಮಾಡುವಂತ ರೈತರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದ್ರೆ ಕಳೆನಾಶಕನ ರಿವರ್ಸ್ ಹೊಡಿಬೇಕು, ತುಳ್ಕೊಂಡು ಹೊಡ್ಕೋಬಾರದು. ನಿಮ್ ಕಾಲಿಗೆ ಅಂಟ್ಕೊಂಡ್ಬಿಡುತ್ತದೆ, ನೀವು ಹಿಮ್ಮುಖವಾಗಿ ಕಳೆನಾಶಕನ ಹೊಡ್ಕೊಂಡ್ಬರಬೇಕು. ಹಿಮ್ಮುಖ ಬಿಫೋರ್ 3 ಡೇಸ್ ಬಿತ್ತನೆ ಮಾಡಿದ 3 ದಿವಸ ಒಳಗೆ ಹೊಡೆದ್ರೆ ನಾವೇನು ಕಳೆ ಬರುವಕ್ಕಿಂತ ಮುಂಚೆ ಹೊಡೆಯುವಂತ ಕಳೆನಾಶಕ ಇದು, ಅವಾಗ ಏನಾಗುತ್ತೆ ಕಳೆ ಬರುವಂತದ್ದು ಮೊಳಕೆಯಲ್ಲೇ ಹೋಗ್ಬಿಡುತ್ತೆ. ಇದು ಒಂದು ತಂತ್ರಜ್ಞಾನ. ಮತ್ತೆ ಆಮೇಲೆ ಈ ತಂತ್ರಜ್ಞಾನ ಮಾಡುವಂತ ರೈತರಿಗೆ ಫಸ್ಟ್ ಸಮಾಧಾನ ಇರಬೇಕು. ಯಾಕಂದ್ರೆ ಇದು ಬಿತ್ತನೆ ನೀವು ಇದಕ್ಕೂ ಮತ್ತು ಸಾಮಾನ್ಯ ಪದ್ಧತಿಗೆ ಹೋಲಿಕೆ ಮಾಡಿದ್ರೆ ಸಾಮಾನ್ಯ ಪದ್ಧತಿ 60 ದಿವಸಕ್ಕೂ ಈ 60 ದಿವಸ ನೋಡಿದ್ರೆ ನೀವು ಎದುರ್ತೀರ, ಇಷ್ಟೇ ಇರುತ್ತೆ ಭತ್ತ. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಬೆಳವಣಿಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೆಳವಣಿಗೆ ಆದ್ಮೇಲೆ ಒಂದ್ಸರಿ ಈ ಬೆಳೆ ನಾವು ಬೆಳವಣಿಗೆ ಆದ ತಕ್ಷಣ ಇಟ್ ವಿಲ್ ಟೇಕ್ ಈಸ್ಟ್ ಓನ್ ಟರ್ನ್ ಅಂತೀವಲ್ಲ ಅದು ತನ್ನ ಆದ ಒಂದು ಗಾತ್ರನ ತಗೊಂಡ್ಬಿಡುತ್ತೆ. ಹಾಗಾಗಿ ರೈತರು ಸಮಾಧಾನವಾಗಿರ್ಬೇಕು. 25 ಡೇಸ್ ಆದ ನಂತರ ಇನ್ನೊಂದು ಕಳೆನಾಶಕನ ನಾವು ಬಳಕೆ ಮಾಡಬಹುದು. ನಾನು ರೈತರಿಗೆ ಇಲ್ಲಿ ಕಳೆನಾಶಕನೇ ಬಳಕೆ ಮಾಡಬೇಕು ಅಂತೇನಿಲ್ಲ, ನಾನು ಕಳೆನಾಶಕ ಬಳಕೆ ಮಾಡದಂಗೆ ನಾನು ಕಳೆ ನಿರ್ವಹಣೆ ಮಾಡ್ತೇನೆ ಅಂದ್ರೆ ನಿಜವಾಗ್ಲೂ ಮಾಡಬಹುದು. ಸೈಕಲ್ ವೀಡರ್ ಉಪಯೋಗಿಸಬಹುದು, ಎಡೆ ಕುಂಟೆ ಹೊಡಿಬಹುದು, ಎಡೆ ಕುಂಟೆ ಹೊಡೆದ್ರು ಕೂಡ ಕಳೆ ನಿರ್ವಹಣೆ ಆಗುತ್ತೆ. ಪ್ರೀ ಎಮರ್ಜೆಂಟ್ ಒಂದು ಕಳೆನಾಶಕ ಹೊಡೆದು ಇನ್ ನೆಕ್ಸ್ಟ್ ಎಲ್ಲ ನೀವು ಕಳೆ ನಿರ್ವಹಣೆ ಕೈ ಕಳೆ ಎಡೆ ಕುಂಟೆ ಅಥವಾ ಸೈಕಲ್ ವೀಡರ್ ನ ಬಳಕೆ ಮಾಡಿಕೊಂಡು ನಾವು ಕಳೆ ನಿರ್ವಹಣೆಯನ್ನು ಮಾಡಬಹುದು. ಇದು ಆಕ್ಚುಲಿ ಇಟ್ಸ್ ಎ ಚಾಲೆಂಜ್, ಬಟ್ ಒಂದ್ಸರಿ ನೀವು ಇದ್ರ ತಂತ್ರಜ್ಞಾನ ಕಡೆ ಹೋಗ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಮೇನ್ ಆಗಿ ಏನ್ ನಮಗೆ ಲಾಭ ಅಂತಂದ್ರೆ ಉತ್ಪಾದನೆ ವೆಚ್ಚ ಕಡಿಮೆ ಆಗುತ್ತೆ. ಆ ಸಾಮಾನ್ಯ ಪದ್ಧತಿಗೂ ಈ ಪದ್ಧತಿಗೂ ಉತ್ಪಾದನೆ ವೆಚ್ಚ ನಿಮಗೆ 1 ಎಕರೆ ಪ್ರದೇಶಕ್ಕೆ ನಿಮಗೆ ಕನಿಷ್ಠ ಅಂದ್ರೆ 10-12 ಸಾವಿರ ರೂಪಾಯಿ ಉಳಿಯುತ್ತೆ ಈ ಒಂದು ಪದ್ಧತಿಯಲ್ಲಿ. ಈ ಪದ್ಧತಿಯಲ್ಲಿ ನೇರ ಕೂರಿಗೆ ಬಿತ್ತನೆ ಪದ್ಧತಿಯಲ್ಲಿ ಹೇಗೆ ಇದು ನೀವು ವ್ಯತ್ಯಾಸ ಮಾಡ್ತೀರಾ ಸರ್? ಈಗ ಏರೋಬಿಕ್ ಅಂತ ಹೇಳ್ತೀವಲ್ಲ ನಾವು, ಏರೋಬಿಕ್ ಪದ್ಧತಿ ಮತ್ತೆ ಇದಕ್ಕೆ ಯಾವ ರೀತಿಯಿಂದ ತಾವು ತುಲನೆ ಮಾಡ್ತೀರಾ ಸರ್? ಸರ್, ಈ ಏರೋಬಿಕ್ಗೂ ಮತ್ತೆ ಇದಕ್ಕೂ ಅಂತ ಬಹಳ ವ್ಯತ್ಯಾಸ ಏನು ನಮಗೆ ಕಂಡು ಬರಲ್ಲ. ಈ ಏರೋಬಿಕ್ ಅಲ್ಲಿ ನಮ್ಗೇನಪ್ಪ ಅಂತಂದ್ರೆ ಅಲ್ಲಿ 2 ಕೆಜಿ ಪ್ರತಿ ಎಕರೆ ಬೀಜಕ್ಕೆ ಎಕರೆಗೆ ನಾವು ಉಪಯೋಗ ಮಾಡ್ತೀವಿ. ಒಂದ್ಸರಿ ಡಿಬ್ಲಿಂಗು ಮಾಡ್ತೀವಿ ಅಲ್ಲಿ. ಅಲ್ಲಿ ಇಲ್ಲಿಗೂ ಏನ್ ವ್ಯತ್ಯಾಸ ಅಂತಂದ್ರೆ ಇಲ್ಲಿ ಈ ಸಾಮಾನ್ಯವಾಗಿ ನಾವು ಏನು ಏರೋಬಿಕ್ ಪದ್ಧತಿಗೂ ಈ ಪದ್ಧತಿಗೂ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಇಲ್ಲಿ ಏನ್ ಮೇಜರ್ ನಮ್ಗೆ ಇಳುವರಿ ಮೇಲೆ ಏನ್ ಪರಿಣಾಮ ಬೀರಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಕಳೆ ನಿರ್ವಹಣೆ ಎರಡು ಕಡೆನೂ ಕಳೆ ನಿರ್ವಹಣೆ ಚಾಲೆಂಜ್ ಆಗಿ ಇರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಈ ಏರೋಬಿಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀರು ನಿಲ್ದೇ ಇರುತ್ತೆ, ನೀರು ಯಾವ್ದೇ ಕಾರಣಕ್ಕೂ ನೀರು ಕೊಡಲ್ಲ ಅವರು. ಇಲ್ಲಿ ನಾವೇನಪ್ಪ ಅಂದ್ರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಕೊಡಬೇಕಾಗುತ್ತೆ ನೀರು ಬೆಳೆಯ ಒಂದು ಹಂತದಲ್ಲಿ ನೋಡ್ಕೊಂಡ್ಬಿಟ್ಟು. ಹೌದು ಸರ್, ಈಗ ನಮಗೆ ಭತ್ತದಲ್ಲಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ ಭತ್ತದಲ್ಲಿ ಈಗ ವೆಜಿಟೇಟಿವ್ ಸ್ಟೇಜ್ ಅಂತೀವಿ, ಬೆಳವಣಿಗೆ ಅಂತ. ಎರಡನೇದು ಬೂಟಿಂಗ್ ಅಂತೀವಿ, ಅಂದ್ರೆ ಏನು ನಮಗೆ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗಿನ ಮುಂಚೆ ಬರುತ್ತಲ್ಲ ಆ ಸ್ಟೇಜು. ಆಮೇಲೆ ಪ್ಯಾನಿಕಲ್ ಇನಿಶಿಯೇಷನ್, ಈಗ ಆಮೇಲೆ ಹೂವಾಡುವ ಅಂತ, ಕಾಳು ಮಾಗುವ ಅಂತ ಅಥವಾ ಕಾಳು ಕಟ್ಟುವ ಅಂತ, ಈ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳು. ಈ ಸ್ಟೇಜ್ ಅಲ್ಲಿ ಭತ್ತಕ್ಕೆ ತೇವಾಂಶ ಕಾಪಾಡ್ಕೋಬೇಕು ಈ ಪದ್ಧತಿಯಲ್ಲಿ. ನೀವು ಈ ಪದ್ಧತಿನ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ನಾವು ಈ ಪದ್ಧತಿ ಯಾರ್ಯಾರು ಮಾಡಬಹುದು ಅಂತ ಪ್ರಶ್ನೆ ಬರುತ್ತೆ. ಸರ್, ನಾವು ಕಳೆದ ವರ್ಷ ಜಗಳೂರು ತಾಲೂಕು ಬರನಾಡು ಅಂತ ಜಗಳೂರು ಅಂತ ಕರಿತೀವಲ್ಲ, ಈ ಜಗಳೂರು ತಾಲೂಕಲ್ಲಿ ನಾವು ಕಳೆದ ವರ್ಷ 10 ಡೆಮಾನ್ಸ್ಟ್ರೇಷನ್ಸ್ ನ ರೈತರ ಜೊತೆಗೆ ಮಾಡಿದೀವಿ. 1 ಎಕರೆ ಪ್ರದೇಶಕ್ಕೆ ಕನಿ ಅವರಿಗೆ 16-17 ಕ್ವಿಂಟಲ್ ಅಷ್ಟು ಇಳುವರಿ ಬಂದಿದೆ. ಒಳ್ಳೆ ಇಳುವರಿ ಬಂದಿದೆ, ಜೊತೆಗೆ ಮೇವು ಕೂಡ ಒಳ್ಳೆ ಮೇವು ಸಿಕ್ಕಿದೆ. ಭತ್ತದ ಬೆಳೆಯುವಂತ ರೈತರು ಮೇವು ಕೂಡ ಯೋಚನೆ ಮಾಡ್ತಾರೆ. ಮೇವು 1 ಎಕರೆ ಪ್ರದೇಶಕ್ಕೆ ಕನಿಷ್ಠ ಅಂದ್ರೆ 10-12 ಸಾವಿರ ರೂಪಾಯಿ ಆಗುತ್ತೆ ಮೇವಿಗೆ ರೇಟ್. ನಾವು ಭತ್ತನೂ ಉತ್ಪಾದನೆ ಮಾಡಿದೀವಿ, ಜೊತೆಗೆ ಇದು ಮಾಡಿದಾಗ ನಾವು ಎರಡನ್ನೂ ತುಲನೆ ಮಾಡಿದಾಗ ನಮಗೇನಪ್ಪ ಅಂತಂದ್ರೆ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸರ್, ಈ ಪದ್ಧತಿ ಈ ನಾವು ಈ ಜಗಳೂರು ಪ್ರದೇಶದಲ್ಲಿ ಮೆಕ್ಕೆಜೋಳ ಜೊತೆಗೆ ಹೋಲಿಕೆ ಮಾಡಿದಾಗ, ಮೆಕ್ಕೆಜೋಳ ಏನು ಆಹಾರ ಬೆಳೆ ಅಲ್ಲ, ನಮಗೆ ಮುಖ್ಯವಾದ ಆಹಾರ ಬೆಳೆ ಭತ್ತ. ಎರಡಕ್ಕೂ ನಾವು ಕಂಪಾರಿಸನ್ ಮಾಡಿದಾಗ ನಾನು ಮೆಕ್ಕೆಜೋಳ ರಾಕ್ಷಸ ಬೆಳೆ ಅಂತ ಕರಿತೀನಿ. ಎಷ್ಟು ಪೋಷಕಾಂಶ ಹಾಕ್ತಿರೋ ಅಷ್ಟು ಪೋಷಕಾಂಶ ಅದು ಕಿತ್ಕೊಳ್ಳುತ್ತೆ, ಭೂಮಿಯಿಂದ ಕಿತ್ಕೊಳ್ಳುತ್ತೆ, ಖಾಲಿ ಮಾಡುತ್ತೆ ಭೂಮಿನ. ಆದ್ರೆ ಭತ್ತ ನೀವು ಹಾಕಿದಾಗ ಇಲ್ಲಿ ಏನ್ ಭತ್ತ ಅದನ್ನ ಪೋಷಕಾಂಶ ಕಿತ್ಕೊಳ್ಳಲ್ಲ, ಪೋಷಕಾಂಶನೂ ಆಡ್ ಮಾಡುತ್ತೆ ಭೂಮಿಗೆ. ನಾವೀಗ ಭತ್ತ ಕಟಾವ್ ಮಾಡಿದಾಗ ಏನು ಉಳಿಯುತ್ತರ ಪಳಕೆ ಉಳಿಕೆಗಳು, ಅವು ಪಳವಳಿಕೆಗಳು ಕೂಡ ನಮಗೆ ಆಡ್ ಆಗುತ್ತೆ, ಪೋಷಕಾಂಶ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿ ಕೂಡ ನಾವು ತೋರಿಸಿದ್ವಿ ರೈತರಿಗೆ, ಈ ಮಣ್ಣಲ್ಲಿ ಯಾವ ತರ ನಿಮಗೆ ಪೋಷಕಾಂಶಗಳು ಭತ್ತದಲ್ಲಿ ಅಥವಾ ಮೆಕ್ಕೆಜೋಳಕ್ಕೆ ಏನು ವ್ಯತ್ಯಾಸ ಅಂತ. ಇದು ಆಹಾರ ಬೆಳೆ ಆಗಿರೋದ್ರಿಂದ ನಮ್ಮ ಈ ಜಗಳೂರು ತಾಲೂಕಿನ ಭಾಗದ ರೈತರು ಕೂಡ ಇದನ್ನು ಬೆಳೆಯಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪ್ರದೇಶದಲ್ಲಿ ವಿಸ್ತರಣೆ ಆಗುವಂತ ಎಲ್ಲ ಲಕ್ಷಣಗಳು, ಯಾಕಂದ್ರೆ ಕೆರೆ ನೀರು ತುಂಬಿದಾಗ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ. ನಾನು ಹೇಳೋದು ರೈತರು ಬೋರ್ವೆಲ್ ಮುಖಾಂತರ ಮೆಕ್ಕೆಜೋಳ ಬೆಳೆಯ ಬದಲು ಬೋರ್ವೆಲ್ನ ನೀರಿನ ಬಳಕೆಯಿಂದ ಭತ್ತ ಬೆಳೆಯೋದು ಬಹಳ ಸೂಕ್ತ. ನಿಮ್ಗೆ ಮನೆಗೂ ಆಹಾರ ಆಗುತ್ತೆ, ಮತ್ತೆ ನಾವು ದೇಶಕ್ಕೂ ಆಹಾರನ ಒದಗಿಸಿದಂಗಾಗುತ್ತೆ. ನಾನು ಮೆಕ್ಕೆಜೋಳ ಬೆಳಿಬಾರದು ಅಂತ ಹೇಳ್ತಾ ಇಲ್ಲ, ಮೆಕ್ಕೆಜೋಳನ ನೀವು ನೀರಾವರಿಯಲ್ಲಿ ಬೆಳಿತೀರಾ ಅಂತಂದಾಗ ನಿಮ್ಮ ಮನೆಗೆ ಬೇಕಾಗುವಷ್ಟು ಭತ್ತನ ನೀವು ನೀರಾವರಿ ನಿಮ್ಮ ಸೌಲಭ್ಯ ಇದ್ರೆ ಈ ನೇರ ಕೂರಿಗೆ ಭತ್ತ ಬಿತ್ತನೆಯಲ್ಲಿ ನಾವು ಹೋಗ್ಬೋದು. ಕೇವಲ 8-10 ಕೆಜಿ ಬೀಜ ಬೇಕಾಗುತ್ತೆ. ಮತ್ತೆ ಈ ಪದ್ಧತಿ ಸಾಮಾನ್ಯ ಪದ್ಧತಿಗೆ ಹೋಲಿಕೆ ಮಾಡಿದ್ರೆ 10 ದಿವಸ ಮುಂಚೆ ಕಟಾವಿಗೆ ಬರುತ್ತೆ, ಹಾಗಾಗಿ ರೈತ ಬಾಂಧವರು ಈ ಪದ್ಧತಿಗೆ ಹೋಗೋದು ಬಹಳ ಸೂಕ್ತ. ಸರ್ ಸರ್, ಈಗ ಹೋದ ವರ್ಷ ನಾವು ಹೋಲಿಸಿದ್ರೆ ಈ ವರ್ಷ ಸ್ವಲ್ಪ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಈ ಒಂದು ಪದ್ಧತಿಗಳ ಮೇಲೆ ಏನು ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ, ಮತ್ತೆ ಜೊತೆಗೆ ಈಗ ನೇರ ಕೂರಿಗೆ ಬಿತ್ತನೆ ಒಂದು ಪದ್ಧತಿ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀರಿದೆ ಸರ್? ಯಾಕಂದ್ರೆ ಅಕಾಲಿಕ ಮಳೆಯನ್ನು ನಾವು ಕಂಡಿದ್ವಿ, ಜೊತೆಗೆ ಹೆಚ್ಚು ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಕೂಡ ಆಗಿದೆ ಸರ್. ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕೆ ಅಂತಂದ್ರೆ ಈ ವರ್ಷ ನಮ್ಗೆಲ್ಲ ಗೊತ್ತಿರೋದು ಮಳೆ ತುಂಬಾ ಚೆನ್ನಾಗಿದೆ. ದಾವಣಗೆರೆ ಜಿಲ್ಲೆ ಉದಾಹರಣೆ ತಗೊಂಡ್ರೆ ನಮ್ಗೆ 934 ಮಿಲಿಮೀಟರ್ಷ್ಟು ಮಳೆ ಆಗಿದೆ. ನಮಗೆ ಸಾಮಾನ್ಯವಾಗಿ ಮಳೆ ಸರಾಸರಿ ಮಳೆಯನ್ನು ನಮಗೆ ಬರಬೇಕಾದ ವಾಡಿಕೆ ಮಳೆ 650 ಮಿಲಿಮೀಟರ್ ಮಳೆ ಇತ್ತು, ನಮ್ದು ವಾಡಿಕೆ ಮಳೆ. ಈ ಸರಿ ನಮಗೆ ಈ ಮಳೆ 934ಷ್ಟು ಮಳೆ ಬಂದ್ಬಿಟ್ಟಿದೆ. ಈ ಮಳೆ ಜಾಸ್ತಿ ಬಂದ್ರೆ ಇಳುವರಿ ಜಾಸ್ತಿ ಬರಬೇಕಲ್ಲ ಅನ್ನೋ ಪ್ರಶ್ನೆ ನಮ್ಗೆಲ್ಲರಿಗಿದೆ. ಬಟ್ ಏನಾಗಿದೆ ಅಂದ್ರೆ ಸ್ವಲ್ಪ ಈ ಭತ್ತದ ಬೆಳೆಗಾರರಲ್ಲಿ ಏನಪ್ಪ ಅಂದ್ರೆ ಕಳೆದ ನಾವು ಈಗ ಏನು ಅಕ್ಟೋಬರ್ ತಿಂಗಳಲ್ಲಿ ವಾಡಿಕೆಗಿನ ಜಾಸ್ತಿ ಡಬಲ್ ಅಷ್ಟು ಮಳೆ ಆಗ್ಬಿಟ್ಟಿದೆ. ಭತ್ತದ ಈ ಸಂದರ್ಭದಲ್ಲಿ ಏನಾಗಿದೆ, ಅದು ಕಾಳು ಕಟ್ಟುವ ಹಂತದಲ್ಲಿ ಬೆಳಗಿನ ಜಾವದ ಮಳೆ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಕೆಲವೊಂದು ಪ್ರದೇಶದಲ್ಲಿ ಇನ್ನು ಹೂ ಆಡುವ ಪರಿಸ್ಥಿತಿನೂ ಇತ್ತು. ಹೌದು ಸರ್, ಹೌದು. ಮಳೆ ಪೋಲನ್ ವಾಶ್ ಆಗಿದೆ, ಅಲ್ಲಿ ಸ್ವಲ್ಪ ಕರಿ ಕಾಳುಗಳು ಜಾಸ್ತಿ ಆಗಿದೆ, ಜೊಳ್ಳು ಆಗಿದೆ, ಇವೆಲ್ಲ ಪದ್ಧತಿಗಳು ಇದೆಲ್ಲ ಆಗಿರೋದ್ರಿಂದ ನಮಗೆ ಯಾವ ಮತ್ತು ಕೀಟದ ಏನಾದರೂ ಪರಿಣಾಮ ರೋಗ ಮತ್ತೆ ಕೀಟದ ಬಾಧೆ ಆ ಟೈಮಲ್ಲಿ ಏನು ಅಂತ ಕಾಣಿಸ್ಕೊಳ್ಳಿಲ್ಲ ಸರ್. ಯಾಕಂದ್ರೆ ಆಲ್ರೆಡಿ ಕ್ರಾಪ್ ಆಸ್ ಕ್ರಾಸ್ ಮಾಡಿತ್ತದನ್ನ, ಕೊಳೆ ಹಂತದಲ್ಲೂ ಕೆಲವೆಲ್ಲ ಕೊಳೆ ರೋಗ ಬರುವಂತ ಸಾಧ್ಯತೆಗಳು ಇತ್ತು. ಬಟ್ ಈ ಹೆಚ್ಚು ಮಳೆ ಆಗೋದ್ರಿಂದ ಸರಿಯಾದ ಅದಕ್ಕೆ ಹೇಳ ಸರ್, ಸರಿಯಾದ ಸಮಯಕ್ಕೆ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಆಗ್ಲಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಡ್ರೈ ಸ್ಪೆಲ್ ನೋಡಿದ್ವಿ, ಒಂದು 15 ದಿವಸ ನಮಗೆ ಡ್ರೈ ಸ್ಪೆಲ್ ಲಾಂಗ್ ಡ್ರೈ ಸ್ಪೆಲ್ ಸಿಕ್ತು. ಅಕ್ಟೋಬರ್ ತಿಂಗಳಲ್ಲಿ ಒಳ್ಳೆ ಮಳೆ ಆಯ್ತು. ಈ ಒಳ್ಳೆ ಮಳೆ ಆದಾಗ ಹಿಂಗಾರಿ ಬೆಳೆಗಳಿಗೆ ಅನುಕೂಲ ಆಗಿದೆ, ಈ ಭತ್ತದ ಬೆಳೆಗಾರರಿಗೆ ಸ್ವಲ್ಪ ಒಂದ್ಸ್ವಲ್ಪ ಇದಾಗಿದೆ. ಹಂಗಾಗಿ ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಮತ್ತೆ ಈ ನೇರ ಕೂರಿಗೆ ಭತ್ತ ಬಿತ್ತನೆ ಮಾಡಿದಂತ ರೈತರು 10 ದಿವಸ ಮುಂಚೆ ಕಟಾವ್ ಬಂದ್ಬಿಟ್ಟಿದೆ. 10 ದಿವಸ ಮುಂಚೆ ನೋಡ್ರಿ, ಈಗ ನಮ್ಗೆ 1 ದಿವಸ ಮುಂಚೆ ಕಟಾವ್ ಬಂದ್ರೆ ನಾವು ಬಚಾವ್ ಆಗ್ಬಿಡ್ತೀವಿ ಮಳೆಯಿಂದ. ಈಗೇನಾಗಿದೆ, ಬಹಳಷ್ಟು ರೈತರು ನವೆಂಬರ್ ತಿಂಗಳಲ್ಲಿ ಪಾಪ ಈಗ ಡಿಸೆಂಬರ್ ಮೊದಲನೇ ವಾರ ಎರಡನೇ ವಾರ ಈ ಸೈಕ್ಲೋನ್ಗಳು ಹೊಡೆತಕ್ಕೆ ಈ ಕಟಾವ್ ಆಗೋದು ಮುಂದಕ್ಕೆ ಹೋಗ್ಬಿಡ್ತು. ಅದೇ ನೀವು ಈ ಪದ್ಧತಿಗಳು ಮಾಡಿದ್ರೆ ಒಂದ್ ವಾರ ಮುಂಚೆ ಕಟಾವ್ ಬಂದ್ಬಿಡೋದು. ಹಾಗಾಗಿ ರೈತರುಗಳು ಕೂಡ ಯೋಚನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ತಳಿಗಳ ಆಯ್ಕೆ ಕೂಡ ಬಹಳ ಇಂಪಾರ್ಟೆಂಟ್. ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ತಗೋಬೇಕು ಅಥವಾ ಮಧ್ಯಮಾವಧಿ ತಳಿ ತಗೋಬೇಕು ಅಥವಾ ಅಲ್ಪಾವಧಿ ತಳಿಗಳು ತಗೋಬೇಕು ಅಂತೇಳಿ. ಈಗ ನಮ್ಮ ದಾವಣಗೆರೆ ಭಾಗದಲ್ಲಿ RNR 15048 ಅಂತೇಳಿ ಈ ತಳಿ 120 ಕಟಾವ್ ಬಂದ್ಬಿಡುತ್ತೆ ಸರ್. ಹಂಗಾಗಿ ಈ ತಳಿಗಳ ಬಗ್ಗೆ ರೈತರು ಹೆಚ್ಚು ಇದನ್ನ ಬೆಳೆಡ್ತಾ ಇದಾರೆ. ಹಂಗಾಗಿ ಈ ತಳಿ ಕೂಡ ಉತ್ತಮ. ಈ ಒಂದು ಪದ್ಧತಿಯಲ್ಲಿ ಅದು ಸೂಕ್ತ ಅಂತ ಹೇಳ್ತೀರಾ? ಇಲ್ಲ, RNR 15048 ಯಾವ ಪದ್ಧತಿಗಾರು ನೀವು ಹೋಗ್ಬೋದು, ಹೋಗ್ಬೋದೇನು ತೊಂದರೆ ಇಲ್ಲ. ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನಾವು ಏನಾರ ಭತ್ತ ಬೆಳಿತೀವಿ ಅಂದ್ರೆ ಲಾಂಗ್ ಡ್ಯೂರೇಷನ್ ಬೆಳೆಗೆ ಹೋದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಈ 120 ದಿವಸಗಳಿಗೆ ಕಟಾವಾಗಿ ಬರೋದ್ರಿಂದ ಈ ಒಂದು RNR ತಳಿಗಳಿಗೆ ಹೋಗೋದು ಸೂಕ್ತ. ಕುತೂಹಲಕ್ಕಾಗಿ ನಾನು ಕೇಳ್ತಾ ಇರೋದು, ಇದು ನೇರ ಪ್ರಶ್ನೆ ಅಲ್ಲ ತಮಗೆ, ಭತ್ತ ಅಂದ್ರೆ ಈಗ ಭತ್ತದ ಪ್ರದೇಶ ಈ ಒಂದು ಮಧ್ಯ ಕರ್ನಾಟಕ ಜಿಲ್ಲೆಯಲ್ಲಿ ಆಗ್ಲಿ, ಜೊತೆಗೆ ಶಿವಮೊಗ್ಗ ಆಮೇಲೆ ಚಿತ್ರದುರ್ಗ ಮಡಿಕೇರಿ ಇಲ್ಲಿ ಭತ್ತದ ಒಂದು ಪ್ರದೇಶ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಈಗ ಚಿಕ್ಕಮಗಳೂರಲ್ಲಿ ತಗೊಂಡ್ರೆ ಕಾಫಿಯ ಒಂದು ಪ್ರದೇಶ ಜಾಸ್ತಿ ಆಗ್ತಾ ಇರೋದು, ಜೊತೆಗೆ ಇಲ್ಲಿ ಈಗ ಅಡಿಕೆ ಒಂದು ಜಾಸ್ತಿ ಆಗ್ತಾ ಇರೋದು, ಏನ್ ಹೇಳ್ತೀರಾ ಸರ್ ನಮ್ಮ ರೈತರಿಗೆ? ಸರ್, ಏನಂದ್ರೆ ಈಗ ಸಾಮಾನ್ಯವಾಗಿ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನನ್ನ ಹತ್ರ 10 ಎಕರೆ ಭೂಮಿ ಇತ್ತು ಅಂತಂದ್ರೆ ನಿಜವಾಗ್ಲೂ 2-3 ಎಕರೆ ಅಡಿಕೆ ಮಾಡಿ ಎಲ್ಲಾ ಬೆಳೆಗಳಿಗೂ ಅವಕಾಶ ಕೊಡಬೇಕು. ನನ್ನ ಸುಮ್ನೆ ನೀವೇನು ಪರಿಕಲ್ಪನೆ ಅಂತಂದ್ರೆ, ನಾನು ಸುಮ್ನೆ ನಮ್ಮ ರೈತರ ಜೊತೆಗೆ ಮಾತಾಡ್ತಾ ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ಅಡಿಕೆ ಬೆಳೆ ವಿಸ್ತರಣೆ ಜಾಸ್ತಿ ಆಗೋದ್ರಿಂದ ಈಗ ನಮ್ಗೆ ವಿಸ್ತರಣೆ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ಅಡಿಕೆ ಬೆಳೆ ದರ ಕುಸಿತ ಆಗುತ್ತೆ ಸರ್ ಅಂತ ಬಹಳಷ್ಟು ಜನ ಕೇಳ್ತಾರೆ. ನಿಜವಾಗ್ಲೂ ಅಡಿಕೆ ದರ ಅದೇನು ಕುಸಿತ ಆಗಲ್ಲ, ಯಾಕೆ ಅಂತಂದ್ರೆ ಇಲ್ಲಿ ಏರಿಯಾ ಜಾಸ್ತಿ ಆದಂಗೆ ಇನ್ನೊಂದ್ ಕಡೆ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಏನ್ ಕಡಿಮೆ ಆಗ್ತಾ ಹೋಗುತ್ತೆ, ರೋಗ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೇಚರ್ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಹಂಗಾಗಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಆಹಾರ ಬೆಳೆಗಳು ಆದ ಮುಖ್ಯ ಬೆಳೆಗಳು ಭತ್ತ, ರಾಗಿ, ಈ ಜೋಳ, ಈ ಸಿರಿಧಾನ್ಯಗಳನ್ನ ಬೆಳೆಯದೇ ಇರುವಂತ ರೈತರು ಕಡಿಮೆ ಆಗ್ತಾ ಹೋಗ್ತಾರೆ ಎಲ್ಲ ಈ ತರ ಬೆಳೆಗಳಿಗೆ ಹೋದಾಗ. ರೈತರುಗಳು ಏನಪ್ಪಾ ಅಂತಂದ್ರೆ, ಈ ಬೇರೆ ಪರ್ಯಾಯ ಬೆಳೆಗಳನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಈ ಪರ್ಯಾಯ ಬೆಳೆಗಳು ನೀವು ಯೋಚನೆ ಮಾಡಲಿದ್ದೇ ಇದ್ರೆ ನಾಳೆ ಏನಾಗುತ್ತೆ, ನಿಮಗೆ ಇಳುವರಿ ಮೇಲೆ ಅಥವಾ ನೀವು ಬರೀ ಆಹಾರ ಬೆಳೆಗಳಷ್ಟೇ ನೀವು ಬೆಳೀತಾ ಹೋದ್ರೆ ಈ ಊಟಕ್ಕೆ ನೀವು ಬೆಳ್ಕೋಬೇಕಾಗತ್ತೆ. ನಾನು ಹೇಳ್ತಾ ಇದ್ದೆ ರೈತರಿಗೆ, ರಾಗಿ ಆಗ್ಲಿ, ಜೋಳ ಆಗ್ಲಿ, ಈ ಭತ್ತ ಆಗ್ಲಿ, ಮುಂದಿನ ದಿನಗಳಲ್ಲಿ ಪ್ರತಿ ಕೆಜಿಗೆ 1,000-2,000 ಆಗ್ಬಹುದು ಅಂತ. ಯಾಕೆಂದ್ರೆ ನಮ್ಮ ಹತ್ರ ದುಡ್ಡಿರುತ್ತೆ, ಬೆಳೆಯುವಂತ ರೈತರು ಇರಲ್ಲ. ಹಾಗಾಗಿ ರೈತ ಬಾಂಧವರ ಕಿವಿ ಮಾತು ಅಥವಾ ಇದು ಮುನ್ನೆಚ್ಚರಿಕೆ ನಾವ್ ಅಂತ್ಕೋಬೇಕು. ನಮ್ಮ ಎಲ್ಲರಿಗೂ, ರೈತರಿಗಷ್ಟೇ ಅಲ್ಲ ಎಲ್ಲಾ ಸಮುದಾಯದವರು ಅರ್ಥ ಮಾಡ್ಕೋಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ರೈತರಾಗ್ಲಿ, ಈಗ ನಾವು ಏನು ಈ ಕೃಷಿಗೆ ಸಂಬಂಧಪಟ್ಟ ಮತ್ತು ಕೃಷಿ ಕೆಲಸ ಮಾಡುವಂತ ಎಲ್ಲರಿಗೂ ಯೋಚನೆ, ಏನಪ್ಪಾ ಯೋಚನೆ ಅಂತಂದ್ರೆ, ನಾಳೆ ಆಹಾರ ಬೆಳೆಗಳನ್ನ ಬೆಳೆಯುವಂತ ರೈತರು ಕಡಿಮೆ ಆದ್ರೆ ಮುಂದೆ ಏನಪ್ಪಾ ನಮ್ಮ ಪ್ರಶ್ನೆ ಅನ್ನಂಗಾಗಿದೆ. ಆ ಪ್ರಶ್ನೆಗೆ ನಾವು ರೆಡಿ ಆಗ್ಬೇಕಪ್ಪ ಅಂದ್ರೆ, ಈ ತರ ಪರ್ಯಾಯ ಪದ್ಧತಿಗಳಿಗೆ ಹೋಗ್ಬೇಕು. ಭತ್ತನ ನಾವು ಬರೀ ನೀರಾವರಿ ಪ್ರದೇಶಕ್ಕೆ ಸೂಕ್ತ ಅಂದಲೆ, ಅರೆ ನೀರಾವರಿ ಪ್ರದೇಶಗಳಿಗೂ ಮತ್ತೆ ಆಮೇಲೆ ಈ ಮಳೆ ಆಶ್ರಿತ ಪ್ರದೇಶಗಳಿಗೂ ಅಥವಾ ಈ ಬೋರ್ವೆಲ್ ಬೆಳೆಯುವಂತ ರೈತರುಗಳಿಗೂ, ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರುಗಳಿಗೂ ಈ ಒಂದು ಪದ್ಧತಿಗಳು ಹೋಗೋದು ಅನಿವಾರ್ಯ ಆಗಿದೆ ಸರ್. ತುಂಬಾ ಧನ್ಯವಾದ ಸರ್. ಇದುವರೆಗೆ ತಾವು ಈ ನೇರ ಕುರಿಗೆಯಿಂದ ಏನು ನಾವು ಭತ್ತ ಬಿತ್ತನೆ ಮಾಡ್ತೀವಿ, ಅದರ ಒಂದು ಸಾಧ್ಯತೆ ಬಾಧ್ಯತೆ ಮತ್ತೆ ಅದರ ಒಂದು ಉಪಯೋಗ, ಅದರ ಒಂದು ಲಾಭದ ಕುರಿತು ನಮ್ಮ ರೈತ ಬಾಂಧವರಿಗೆ ತಾವು ಮನಮುಟ್ಟುವ ಹಾಗೆ ಸಂದರ್ಶನ ರೂಪದಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಒಂದು ಮಾಧ್ಯಮದ ಮೂಲಕ ತಾವು ತಿಳಿಸಿಕೊಟ್ಟಿದ್ದೀರಾ. ಆಕಾಶವಾಣಿ ಭದ್ರಾವತಿ ಪರವಾಗಿ ತಮಗೆ ಧನ್ಯವಾದ ಸರ್, ಹಾಗೂ ನಮಸ್ಕಾರ. ಕೊನೆಯದಾಗಿ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್, ನಿಮ್ಮನ್ನ ಸಂಪರ್ಕಿಸಿ ನಿಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ. ಸರ್ ತುಂಬಾ ಧನ್ಯವಾದಗಳು ಸರ್. ನನ್ನ ದೂರವಾಣಿ ಸಂಪರ್ಕ 9449686495. ಮಲ್ಲಿಕಾರ್ಜುನ ಬಿಒ, ಬೇಸಾಯ ತಜ್ಞರು, ICAR, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ರೈತ ಬಾಂಧವರೇ, ಇದುವರೆಗೂ ಭತ್ತದಲ್ಲಿ ನೇರ ಕೂರಿಗೆ ಬಿತ್ತನೆ ತಂತ್ರಜ್ಞಾನ ಈ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿಒ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಈಗ ಕೇಳಿ ಕೃಷಿ ಮಾಹಿತಿ. 2024-25 ಸಾಲಿಗೆ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಗೆ ರೈತರ ಆಪ್ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ, ಇ ಆಡಳಿತ ಮತ್ತು ಕೃಷಿ ಇಲಾಖೆ ಇವರ ಸಹಯೋಗದೊಂದಿಗೆ 2024-25 ಸಾಲಿನ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಗೆ ರೈತರ ಆಪ್ ಬಿಡುಗಡೆ ಮಾಡಿದ್ದು. ಗೂಗಲ್ ಪ್ಲೇಸ್ಟೋರ್ನಿಂದ ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2024-25 ಆಪ್ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆ ಮಾಹಿತಿಯೊಂದಿಗೆ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಬಹುದಾಗಿರುತ್ತದೆ. ಸದರಿ ಮಾಹಿತಿಯನ್ನು ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಮತ್ತು ಸರ್ಕಾರದ ವಿವಿಧ ಯೋಜನೆಯಡಿ ಸವಲತ್ತುಗಳನ್ನು ಒದಗಿಸಲು ಬಳಸಲಾಗುತ್ತದೆ. ಆದ್ದರಿಂದ ರೈತರು ಹೆಚ್ಚಿನ ಆಸಕ್ತಿಯೊಂದಿಗೆ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ರೈತರು ತಾವೇ ಖುದ್ದಾಗಿ ದಾಖಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಿದ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ಬೆಳೆ ಮಾಹಿತಿಯನ್ನು ದಾಖಲಿಸಲು ಕೋರಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ದಾವಣಗೆರೆ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ರೈತ ಬಾಂಧವರೇ, ಉತ್ತರ ಭಾರತದಲ್ಲಿ ನವದೆಹಲಿ ಸೇರಿದಂತೆ ಶೀತ ಅಲೆ ಅಂದರೆ ಕೋಲ್ಡ್ ವೇವ್ ದಟ್ಟ ಮಂಜು ಮುಸುಕಿದ ವಾತಾವರಣ ಮುಂದುವರಿಯುತ್ತಿರುವ ಈ ಸಂದರ್ಭದಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಚಳಿಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕಲ್ಯಾಣ ಕರ್ನಾಟಕದ ಬಹುತೇಕ ಉತ್ತರ ಕರ್ನಾಟಕದ ಆಯ್ದ ಜಿಲ್ಲೆಗಳಲ್ಲಿ ರಾತ್ರಿಯ ತಾಪಮಾನ ವಾಡಿಕೆಗಿಂತ ತುಂಬಾ ಕಡಿಮೆಯಾಗುತ್ತಿರುವುದು ವರದಿಯಾಗಿದೆ. ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅಂದರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರಿನಲ್ಲಿ ಕೂಡ ಚಳಿ ಜಾಸ್ತಿಯಾಗಿದ್ದು ದಿನದಲ್ಲಿ ಮಳೆ ಮೋಡ ಇಲ್ಲದ ಶುಭ್ರ ಆಕಾಶವಾಗಿರುವುದರಿಂದ ರಾತ್ರಿಯ ತಾಪಮಾನದಲ್ಲಿ ಇಳಿಕೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉಷ್ಣಾಂಶದಲ್ಲಿ ಇನ್ನಷ್ಟು ಇಳಿಕೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಆದ್ದರಿಂದ ರೈತ ಬಾಂಧವರು, ಕೃಷಿಕರು, ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು, ತಮ್ಮ ಜಾನುವಾರುಗಳು, ಕೋಳಿ, ಕುರಿ ಮತ್ತು ಮೇಕೆ ಹಾಗೂ ಇನ್ನಿತರೆ ಸಾಕು ಪ್ರಾಣಿಗಳನ್ನು ಈ ಚಳಿಯಿಂದ ರಕ್ಷಿಸಿಕೊಳ್ಳಲು ಕೋರಲಾಗಿದೆ. ಜೊತೆಗೆ ವೃದ್ಧರು, ಶೀತಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವವರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಈ ಮೂಲಕ ಸೂಚಿಸಲಾಗಿದೆ. ಭದ್ರಾ ಜಲಾಶಯದ ಎಡದಂಡೆ ಮತ್ತು ಬಲದಂಡೆ ನಾಲೆಗಳಲ್ಲಿ ನೀರು ಹರಿಸಲು ದಿನಾಂಕ ನಿಗದಿಪಡಿಸಲಾಗಿದೆ. ಜನವರಿ 4ರಿಂದ ಎಡದಂಡೆ ಮತ್ತು ಜನವರಿ 8ರಿಂದ ಬಲದಂಡೆ ನಾಲೆಗೆ ನೀರು ಹರಿಸಲು ನಿರ್ಧರಿಸಲಾಗಿದೆ ಎಂದು ಭದ್ರಾ ಕಾಡ ಅಧ್ಯಕ್ಷ ತಿಳಿಸಿದರು. ಭದ್ರಾ ಜಲಾಶಯದ ನಾಲೆಗಳಿಗೆ ನಿರಂತರವಾಗಿ 120 ದಿನ ನೀರು ಹರಿಸಲಾಗುತ್ತದೆ. ನಾಲೆಗಳ ಮೂಲಕ ಒಟ್ಟು 32 TMC ನೀರು ಹರಿಸಲಾಗುತ್ತದೆ. ಎಡದಂಡೆ ನಾಲೆಗೆ 380 ಕ್ಯೂಸೆಕ್ಸ್, ಬಲದಂಡೆ ನಾಲೆಗೆ 2650 ಕ್ಯೂಸೆಕ್ಸ್ ನೀರು ಹರಿಸಲಾಗುತ್ತದೆ. ಪ್ರಸ್ತುತ ಜಲಾಶಯದಲ್ಲಿ 66.964 TMC ನೀರು ಸಂಗ್ರಹವಿದೆ. ರೈತರು ಯಾವುದೇ ವದಂತಿಗೆ ಕಿವಿಗೊಳ್ಳದೆ ಉತ್ತಮ ಬೆಳೆ ಬೆಳೆಯಬಹುದು ಎಂದು ಹೇಳಿದರು. ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ವಹಿವಾಟು ಹೀಗಿತ್ತು. ಮೊದಲನೇದಾಗಿ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಉದ್ದಿನಬೇಳೆ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ 12,500 ರೂಪಾಯಿ, 1,000 ತೆಂಗಿನಕಾಯಿಗೆ ಕನಿಷ್ಠ 25,000 ಮತ್ತು ಗರಿಷ್ಠ 25,000 ರೂಪಾಯಿ, ಕೊಬ್ಬರಿ 13,500 ಕನಿಷ್ಠವಾದರೆ ಗರಿಷ್ಠ 14,400, ಮಿಲ್ಲಿಂಗ್ ಕೊಬ್ಬರಿ 9,000 ಕನಿಷ್ಠ ಬೆಲೆಯಾದರೆ ಗರಿಷ್ಠ 13,500 ರೂಪಾಯಿ, ಅಲಸಂದೆ ಕಾಳು 7,000 ಕನಿಷ್ಠ ಗರಿಷ್ಠ 7,500 ರೂಪಾಯಿ, ಸ್ಥಳೀಯ ಮೆಕ್ಕೆಜೋಳ 2,050 ಕನಿಷ್ಠ ಗರಿಷ್ಠ 2,375 ರೂಪಾಯಿ, ತೊಗರಿಬೇಳೆ ಕನಿಷ್ಠ 15,667 ರೂಪಾಯಿ ಮತ್ತು ಗರಿಷ್ಠ ಕೂಡ ಅದೇ ಬೆಲೆಯಾಗಿತ್ತು. ರೈತ ಬಾಂಧವರೇ, ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಸ್ಥಳೀಯ ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 2,150 ರೂಪಾಯಿ, ಗರಿಷ್ಠ 2,270 ರೂಪಾಯಿ, ಅರಳು ಮೆಕ್ಕೆಜೋಳ ಪಾಪ್ಕಾರ್ನ್ ಕನಿಷ್ಠ ಗರಿಷ್ಠ 5,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬೀನ್ಸ್ 4,763 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಹಸಿರು ಮೆಣಸಿನಕಾಯಿ 3,031 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಕಪ್ಪು ಬೆಲ್ಲ 4,000 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ. ಸ್ಥಳೀಯ ಮೆಕ್ಕೆಜೋಳ 2,255 ಕನಿಷ್ಠ ಮತ್ತು ಗರಿಷ್ಠ. ಈರುಳ್ಳಿ 4,168 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಮಧ್ಯಮ ಗಾತ್ರ ತಳಿಯ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,500 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಆಲೂಗಡ್ಡೆ ಕನಿಷ್ಠ ಮತ್ತು ಗರಿಷ್ಠ 2,565 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಅಲಸಂದೆ ಬೇಳೆ ಕನಿಷ್ಠ 7,500 ರೂಪಾಯಿ, ಗರಿಷ್ಠ 7,700 ರೂಪಾಯಿ. ಅಲಸಂದಿ ಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಸೇಬು ಕನಿಷ್ಠ 7,000, ಗರಿಷ್ಠ 8,000 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 49,556, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಯಾಲಕ್ಕಿ ಬಾಳೆ ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಬೀನ್ಸ್ 4,000 ಕನಿಷ್ಠವಾದರೆ ಗರಿಷ್ಠ 5,000 ರೂಪಾಯಿ. ಹಾಗಲಕಾಯಿ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಕ್ಯಾರೆಟ್ 3,000 ಕನಿಷ್ಠ, ಗರಿಷ್ಠ 4,000 ರೂಪಾಯಿ. ಬೇರೆ ತಳಿ ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 10,700 ರೂಪಾಯಿ. ನುಗ್ಗೆಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಹಸಿ ಅವರೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಹಸಿರು ಮೆಣಸಿನಕಾಯಿ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಕರ್ಬೂಜ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ನಿಂಬೆಹಣ್ಣು ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಮೋಸಂಬಿ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,800 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2100 ರೂಪಾಯಿ, ಗರಿಷ್ಠ 2410 ರೂಪಾಯಿ. ಈರುಳ್ಳಿ 1000 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 5500 ರೂಪಾಯಿ. ಕಿತ್ತಳೆ ಹಣ್ಣು 3000 ಕನಿಷ್ಠ, ಗರಿಷ್ಠ 4000 ರೂಪಾಯಿ. ಮಧ್ಯಮ ಗಾತ್ರದ ಭತ್ತ ಕನಿಷ್ಠ 2100 ರೂಪಾಯಿ, ಗರಿಷ್ಠ 2600 ರೂಪಾಯಿ. ಅನಾನಸ್ ಹಣ್ಣು 2200 ಕನಿಷ್ಠವಾದರೆ ಗರಿಷ್ಠ 3000 ರೂಪಾಯಿ. ದಾಳಿಂಬೆ ಹಣ್ಣು 4000 ಕನಿಷ್ಠವಾದರೆ 4500 ರೂಪಾಯಿ ಗರಿಷ್ಠ. ಸ್ಥಳೀಯರಾಗಿ ಕನಿಷ್ಠ 2151 ರೂಪಾಯಿ, ಗರಿಷ್ಠ 3535 ರೂಪಾಯಿ. ನುಚ್ಚಕ್ಕಿ ಕನಿಷ್ಠ 2000 ರೂಪಾಯಿ, ಗರಿಷ್ಠ 2530 ರೂಪಾಯಿ. ಮಧ್ಯಮ ಗಾತ್ರ ತಳಿಯರಾಗಿ 3000 ಕನಿಷ್ಠವಾದರೆ 3800 ರೂಪಾಯಿ ಗರಿಷ್ಠ ಬೆಲೆಯಾಗಿತ್ತು. ಸಾಮೆ ಕನಿಷ್ಠ 3000 ರೂಪಾಯಿ, ಗರಿಷ್ಠ 3650 ರೂಪಾಯಿ. ಸುವರ್ಣಗೆಡ್ಡೆ ಕನಿಷ್ಠ 3000 ರೂಪಾಯಿ, ಗರಿಷ್ಠ 3500 ರೂಪಾಯಿ. ತೊಗರಿಕಾಯಿ ಕನಿಷ್ಠ 4000 ರೂಪಾಯಿ, ಗರಿಷ್ಠ 5000 ರೂಪಾಯಿ. ತೊಗರಿಬೇಳೆ ಕನಿಷ್ಠ 6144 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಇಡೀ ಅಡಕೆ ಕನಿಷ್ಠ 28000, ಗರಿಷ್ಠ ಕೂಡ 28000 ರೂಪಾಯಿ. ಬೀನ್ಸ್ ಕನಿಷ್ಠ ಗರಿಷ್ಠ 2400 ರೂಪಾಯಿ. ಬದನೆಕಾಯಿ ಕನಿಷ್ಠ 1400, ಗರಿಷ್ಠ 1600 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 3000 ರೂಪಾಯಿ, ಗರಿಷ್ಠ 3500 ರೂಪಾಯಿ. ಮೆಕ್ಕೆಜೋಳ ಕನಿಷ್ಠ 2150 ರೂಪಾಯಿ, ಗರಿಷ್ಠ 2380 ರೂಪಾಯಿ. ಇನ್ನು ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಕೋಕಾ ಅಡಿಕೆ ಕನಿಷ್ಠ ಬೆಲೆ 22000 ರೂಪಾಯಿ, ಗರಿಷ್ಠ 27500 ರೂಪಾಯಿ. ಹೊಸತಳಿ ಅಡಿಕೆ ಕನಿಷ್ಠ 25000 ರೂಪಾಯಿ, ಗರಿಷ್ಠ 35500 ರೂಪಾಯಿ. ಹಳೆ ತಳಿ ಅಡಕೆ ಕನಿಷ್ಠ 37000, ಗರಿಷ್ಠ 48500 ರೂಪಾಯಿ. ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಚಾಲಿ ಅಡಿಕೆ ಕನಿಷ್ಠ 31269 ರೂಪಾಯಿ, ಗರಿಷ್ಠ 32699 ರೂಪಾಯಿ. ಕೆಂಪುಗೋಟು ಅಡಿಕೆ ಕನಿಷ್ಠ ಗರಿಷ್ಠ 29699 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 45799 ರೂಪಾಯಿ, ಗರಿಷ್ಠ 49319 ರೂಪಾಯಿ. ಸಿಪ್ಪೆಗೋಟು ಅಡಿಕೆ ಕನಿಷ್ಠ 7101 ರೂಪಾಯಿ, ಗರಿಷ್ಠ 17189 ರೂಪಾಯಿ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬೆಟ್ಟಿ ಅಡಿಕೆ ಕನಿಷ್ಠ 44509 ರೂಪಾಯಿ, ಗರಿಷ್ಠ 56319 ರೂಪಾಯಿ. ಗೊರಬಲು ಅಡಿಕೆ ಕನಿಷ್ಠ 17509 ರೂಪಾಯಿ, ಗರಿಷ್ಠ 36189 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 33199 ರೂಪಾಯಿ, ಗರಿಷ್ಠ 51089 ರೂಪಾಯಿ. ಸರಕು ಅಡಿಕೆ 49440 ಕನಿಷ್ಠವಾದರೆ ಗರಿಷ್ಠ 85440 ರೂಪಾಯಿ. ಬೀನ್ಸ್ 7800 ರೂಪಾಯಿ, ಗರಿಷ್ಠ 8000 ರೂಪಾಯಿ. ಕಡಲೆಬೇಳೆ 9500 ರೂಪಾಯಿ ಕನಿಷ್ಠ, ಗರಿಷ್ಠ 9800 ರೂಪಾಯಿ. ಜವಾರಿ ಕಡಲೆಬೇಳೆ ಕನಿಷ್ಠ 8500 ರೂಪಾಯಿ, ಗರಿಷ್ಠ 8800 ರೂಪಾಯಿ. ಉದ್ದಿನ ಬೇಳೆ 11500 ಕನಿಷ್ಠ, 15800 ಗರಿಷ್ಠ. ಕ್ಯಾರೆಟ್ 5800 ರೂಪಾಯಿ ಕನಿಷ್ಠ, 6000 ಗರಿಷ್ಠ ಬೆಲೆ. ಕೊತ್ತಂಬರಿ ಬೀಜ 9800 ರೂಪಾಯಿ ಕನಿಷ್ಠ, 11800 ರೂಪಾಯಿ ಗರಿಷ್ಠ. ಹೆಸರು ಬೇಳೆ 10500 ಕನಿಷ್ಠ, 10800 ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಹಸಿ ಶುಂಠಿ 3000 ಕನಿಷ್ಠ, ಗರಿಷ್ಠ 4000 ರೂಪಾಯಿ. ಉಂಡೆ ಬೆಲ್ಲ ಕನಿಷ್ಠ 4000, ಗರಿಷ್ಠ 5000 ರೂಪಾಯಿ. ಹುರುಳಿಕಾಳು ಕನಿಷ್ಠ 5500 ರೂಪಾಯಿ, ಗರಿಷ್ಠ 7500 ರೂಪಾಯಿ. ಬಿಳಿ ಜೋಳ ಕನಿಷ್ಠ 3000, ಗರಿಷ್ಠ 4300 ರೂಪಾಯಿ. ಬೆಂಡೆಕಾಯಿ 3800 ರೂಪಾಯಿ ಕನಿಷ್ಠ, ಗರಿಷ್ಠ 4000 ರೂಪಾಯಿ. ಮೆಂತೆ ಬೀಜ ಕನಿಷ್ಠ 7500 ರೂಪಾಯಿ, ಗರಿಷ್ಠ 8800 ರೂಪಾಯಿ. ಸಾಸಿವೆ ಕಾಳು ಕನಿಷ್ಠ 7500 ರೂಪಾಯಿ, ಗರಿಷ್ಠ 7800 ರೂಪಾಯಿ. ಈರುಳ್ಳಿ ಕನಿಷ್ಠ 2500 ರೂಪಾಯಿ, ಗರಿಷ್ಠ 4500 ರೂಪಾಯಿ. ಉತ್ತಮ ಭತ್ತ 2350 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 2400 ರೂಪಾಯಿ. ಮಧ್ಯಮ ತಳಿಯ ಭತ್ತ 2300 ಕನಿಷ್ಠ, 2320 ರೂಪಾಯಿ ಗರಿಷ್ಠ. ಆಲೂಗಡ್ಡೆ 3500 ರೂಪಾಯಿ ಕನಿಷ್ಠ, 4000 ಗರಿಷ್ಠ. ಕೆಂಪು ರಾಗಿ 3600 ರೂಪಾಯಿ ಕನಿಷ್ಠ, 4200 ರೂಪಾಯಿ ಗರಿಷ್ಠ. ಉತ್ತಮ ಭತ್ತ 4600 ರೂಪಾಯಿ ಕನಿಷ್ಠ, 7500 ರೂಪಾಯಿ ಗರಿಷ್ಠ. ಮಧ್ಯಮ ಭತ್ತ 3800 ರೂಪಾಯಿ ಕನಿಷ್ಠ, 5500 ರೂಪಾಯಿ ಗರಿಷ್ಠ. ಹೀರೆಕಾಯಿ 3800 ರೂಪಾಯಿ ಕನಿಷ್ಠ, ಗರಿಷ್ಠ 4000 ರೂಪಾಯಿ. ತೊಗರಿ ಬೇಳೆ ಕನಿಷ್ಠ 18800 ರೂಪಾಯಿ, ಗರಿಷ್ಠ 15800 ರೂಪಾಯಿ. ಮಧ್ಯಮ ತಳಿಯ ಗೋಧಿ ಕನಿಷ್ಠ 3800 ರೂಪಾಯಿ, ಗರಿಷ್ಠ 4200 ರೂಪಾಯಿ. ಸಿದ್ದಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು: ಬಿಳೆಗೋಟು ಅಡಿಕೆ ಕನಿಷ್ಠ 24389 ರೂಪಾಯಿ, ಗರಿಷ್ಠ 28,609 ರೂಪಾಯಿ, ಚಾಲಿ ಅಡಿಕೆ 32,269 ರೂಪಾಯಿ ಕನಿಷ್ಠ, ಗರಿಷ್ಠ 38,509 ರೂಪಾಯಿ, ಕೋಕಾ ಅಡಿಕೆ ಕನಿಷ್ಠ 20,609 ರೂಪಾಯಿ, ಗರಿಷ್ಠ 25,319 ರೂಪಾಯಿ, ಹೊಸ ಚಾಲಿ ಅಡಿಕೆ ಕನಿಷ್ಠ 22,299 ರೂಪಾಯಿ, ಗರಿಷ್ಠ 32,029 ರೂಪಾಯಿ, ಕೆಂಪುಗೋಟು ಅಡಿಕೆ ಕನಿಷ್ಠ 21,609 ರೂಪಾಯಿ, ಗರಿಷ್ಠ 21,890 ರೂಪಾಯಿ, ರಾಸಿ ಅಡಿಕೆ ಕನಿಷ್ಠ 41,899, ಗರಿಷ್ಠ 48,399 ರೂಪಾಯಿ, ತಟ್ಟಿ ಬೆಟ್ಟಿ ಅಡಿಕೆ 26,319, ಕನಿಷ್ಠ 34,319, ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಶಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಬೆಟ್ಟಿ ಅಡಿಕೆ 31,098 ರೂಪಾಯಿ ಕನಿಷ್ಠ, ಗರಿಷ್ಠ 38,398 ರೂಪಾಯಿ, ಬಿಳೆಗೋಟು ಅಡಿಕೆ 17,099 ರೂಪಾಯಿ ಕನಿಷ್ಠ, ಗರಿಷ್ಠ 30,500 ರೂಪಾಯಿ, ಚಾಲಿ ಅಡಿಕೆ 35,208 ರೂಪಾಯಿ ಕನಿಷ್ಠ, ಗರಿಷ್ಠ 39,488 ರೂಪಾಯಿ, ಕೆಂಪುಗೋಟು ಅಡಿಕೆ 16,199 ಕನಿಷ್ಠ, 24,699 ಗರಿಷ್ಠ ಬೆಲೆಯಾಗಿತ್ತು. ರಾಶಿ ಅಡಿಕೆ 41,009 ರೂಪಾಯಿ ಕನಿಷ್ಠ, ಗರಿಷ್ಠ 45,898 ರೂಪಾಯಿ, ಕಾಳು ಮೆಣಸು 62,099 ಕನಿಷ್ಠ, ಗರಿಷ್ಠ 63,289 ರೂಪಾಯಿ. ಸೊರಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ರಾಶಿ ಅಡಿಕೆ ಕನಿಷ್ಠ 45,599 ರೂಪಾಯಿ, ಗರಿಷ್ಠ 50,539 ರೂಪಾಯಿ. ಸುಳ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಕೋಕಾ ಅಡಿಕೆ ಕನಿಷ್ಠ 20,500 ರೂಪಾಯಿ, ಗರಿಷ್ಠ 27,500 ರೂಪಾಯಿ, ಹೊಸ ತಳಿ ಅಡಿಕೆ ಕನಿಷ್ಠ 29,000, ಗರಿಷ್ಠ 35,500 ರೂಪಾಯಿ, ಕಾಳು ಮೆಣಸು 31,000 ಕನಿಷ್ಠ, 62,000 ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇದುವರೆಗೂ ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಕೃಷಿ ಮಾಹಿತಿ ಹವಾಮಾನ ವರದಿ ಪೇಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ರಿಂದ ಫೆಬ್ರವರಿ 2025 ರವರೆಗೆ 21ನೇ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳೆ ಎಲ್ರು ಬಗ್ಬಿಟ್ಟು, ಹೊತ್ತು ಹೊತ್ತಿಗೆ 2 ತುತ್ತು ತಿಂದ್ಕೊಳ್ಳೆ, ಬೇಗ ಮನೆಗೆ ಬೇಗ ಎದ್ದು ಕುಂದ್ಕೊಳ್ಳೆ. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಬಾಳಿ. ರೈತ ಬಂದವರೇ, ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ ಕೇಳೋಣ. ಕಡಲಲ್ಲಿ ನೂರಾರು ನೋವುಗಳು ನಡುಗಿವೆ ಕಾಡಿನ ಜೀವಗಳು ಒಡಲಲ್ಲಿ ನೂರಾರು ನೋವುಗಳು ಕೊಡಲಿಯ ಹಿಡಿದು ಒಡಲನ್ನು ಬಗೆದು ಮರುಗಿವೆ ಮರ ಪಕ್ಷಿ ಪ್ರಾಣಿಗಳು ಮರುಗಿವೆ ಮರ ಪಕ್ಷಿ ಪ್ರಾಣಿಗಳು ನಡುಗಿವೆ ಕಾಡಿನ ಜೀವಗಳು